ಕಾಲದ ಮೇಲೆ ಹಿಡ್ಕೊಂಡು ಅಮ್ಮ ಐದು ಅನ್ನುತ್ತೇವೆ. ತಂಗಿ, ಐದಂದ್ರೆ ಏನು ಚಿಂತಿಲ್ಲ, ಯಾವ್ಯಾವ ಮಲದಿಂದ ಏನೇನು ಉತ್ಪನ್ನ ಆಗ್ತೈತಿ ಅಮ್ಮ? ಹೀಗೆ ಕೇಳ್ತೀಯ? ಹೌದಮ್ಮ. ಏನು ಗೊತ್ತೆ? ಯಾಕೆ ಅವ್ವ ದದಿ? ಹಾ ಅವ್ವ ದದಿ ಬತ್ತಾನ ಒಳಗಿಂದ. ಹಾಗಲ್ಲ, ದದಿ ಅಂದೆ. ದ್ರತ್ತ ಚೀರ ಮಧು ಮಧು ಸರ್ಕಾರ ಸರ್ಕಾರ ದಿವಾನ್ ಕೋಟಿ ಕಚೇರಿ ಕುದುರಿ ಪ್ರಾಗ ಹೋಗಲ್ ನೋಡಲ್ಲ. ಹಾಗಲ್ಲ ದೂತೆ, ಅಂದ್ರೆ ಹ್ಯಾಗ ನಿನ್ಗೆ ದದಿ ಅಂದ್ರೆ ಗುರ್ತಾಗಿಲ್ಲ? ದದಿ ಅಂದ್ರೆ ನಿನಗೆ ಅರ್ಥನೇ ಆಗ್ಲಿಲ್ಲಮ್ಮ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ. ದದಿ ಅಂದ್ರೆ ಮೊಸರು. ದದಿ ಅಂದ್ರೆ ಮೊಸರು. ಗ್ರಥ ಅಂದ್ರೆ ತುಪ್ಪು. ತುಪ್ಪು. ಕ್ಷೀರ ಅಂದ್ರೆ ಹಾಲು. ಹಾಲು. ಮಧು ಅಂದ್ರೆ ಜೇನು ತುಪ್ಪು. ಜೇನು ತುಪ್ಪು. ಸರ್ಕಾರ ಅಂದ್ರೆ ಸಕ್ಕರೆ. ಸಕ್ಕರೆ. ಏದೂತೆ ಜೇನು ತುಪ್ಪು ಸಕ್ಕರೆ ಕೂಡಿಸಿದ್ರೆ ಕೂಡಿಸಿದ್ರೆ ಯಾವ ಪ್ರಕಾರ ಸವಿ ಆಗ್ತದ? ಆಗ್ತದ. ಅದರಂತೆ ಏನ ಹೈನ ಹಾಲ ನೋಡಮ್ಮ. ತಂಗಿ, ಯಾಕ ಇಂತ ಸವಿ ಹೈನ? ಹೈನ. ಅಲ್ಲಿಂದ ನೀ ಇಲ್ಲಿ ಧಾರವಾಡ ತರಬೇಕಾದ್ರ? ನಾ ಇಲ್ಲಿ ತರಬೇಕಾದ್ರ ಮನೆಯೊಳಗೆ ಕೇಳಿ ಬಂದೆ. ಕೇಳಿ ಬಂದೆ. ಏನ್ ಓಡಿ ಬಂದಿ? ಓಡಿ ಬಂದೆ. ಸತ್ತಾ ಬಂದಿ? ಯಾವನ ಬೆನ್ ಹಚ್ಕೊಂಡು ಬಂದಿ? ಏದೂತೆ ಎಣ್ಣ ಮನೆಯೊಳಗೆ ಕೇಳುತ್ತೆ? ಹೌದಮ್ಮ. ಹಾಗಾದ್ರೆ ಕೇಳಮ್ಮ. ಅದನ್ನ ಹೌದು ಹೇಳುತ್ತೇನೆ. ಹಿಂಗ ಹಿಂಗ ಬಡ್ಕೋಬಾರ್ದ ಮಳಿ. ನೋಡ್ ನಾನು ಹಾಟ್ಯಾನು ಹತ್ತು ಬಾಯ್ದು ವೇಸ್ ಕುಡಿಯ. ಏನ್ ಪಯಣ ಏನ್ ತಂಗಿ ಬಂದ್ಬಿಡುದು? ನಮ್ಮ ತಾಯಿ ತಂದೆಗೆ. ತಾಯಿ ತಂದೆಗೆ ಬಾಯ್ ಹಿಡ್ಸತ್ ಬರಬರ ಬೈತಾ ಬೈತಾ ಇದ್ದಾಳ. ಏನ ಬಾಯ್ ಇಕ್ಕಿದ? ಬಾಯ್ ಅಲ್ಲವ ಹಾಕದ. ಏನ್ರೇನ ಧಾರವಾಡ ಗಟಾರ ಆಗಿತ್ತು ಅವನ್ ಬಾಯ್? ಅಪ್ಪ ನೋಡ್ಲಾ ಸೌದತ್ತಿ ಗಟಾರ ಆಗೈತಿ. ಅಮ್ಮ, ನಮ್ಮ ತಾಯಿ ತಂದೆ ಕಡೆ ಏನೇನು ತಪ್ಪಿಲ್ಲ. ಈ ತಪ್ಪು ಯಾರ ಕಡೆ? ಈ ತಪ್ಪು ನಿನ್ನ ಕಡೆ. ಯಾಕಮ್ಮ ಹೇಳಿಕ್ಕೆ ಬೇಕು? ಹೌದು ಹೇಳುತ್ತಾರೆ. Yeah. ಇದ್ದಾರ ಖರೆ. ಅವ್ರ ಯಾರ? ಏನೇ ಸಂಗವ್ವ, ಗಂಗವ್ವ, ಗಂಗವ್ವ, ಗೌರವ, ಗೌರವ, ಲಿಂಗವ್ವ, ಇವ್ರು ನಾಲ್ಕು ಮಂದಿ ಕೊಡಿಕೊಂಡು ಕೂಡಿಕೊಂಡು ಎಣ್ಣ ಮನೆಗೆ ಬಂದು ಎನಗ ಬೋಧ ಮಾಡಿ, ನಿನಗ ಬೋಧ ಮಾಡಿ, ನಾಲ್ಕು ತೊಲಿ ಏರಿ ಜಂತಿ ಹರವಾಕಿ ಕೆಸರು ಬಿಡಬಾರ್ದ ಬಾರಿಗೋಳ. ಯಾಕೇನಾಯ್ತ? ಯಾಕೇನಾಯ್ತಂದ್ರ ಇಬ್ಬರಿ ಮಳೆ ತುಟ್ಟಿದಾಯ್ತು, ಗುಣ ಆಯ್ತ, ಗುಣ ಆಯ್ತಮ್ಮ. ಹತ್ಕೊಂಡು ಮಳೆಗಿಡಿ ಬಡ್ದಿದ್ರ ಬಡ್ಡ್ಯಾಗ ಸೋರಿ ಬಚ್ಚಲಾಗತ್ತ ಮಳಿ. ಏನದ ಮನಿ ಮನಿ ಹಾಗಲ್ಲ ಅಂದ್ಬಳಕ್ ಹ್ಯಾಗ ಅದನ್ನ ಖಂಡಿಯಬಹುದೇನೆ ಮನಿ ಎಲ್ಲ ಅಂದ್ಬಳಕ್ ಎಂತಾದ್ದು? ನಾಲ್ಕು ಮಂದಿ ಹೇಳ್ತಾರೆ ಕೂಡಿಕೊಂಡು ಕೂಡಿಕೊಂಡು ವ್ಯಾಪಾರಕ್ಕೆ ಹೋಗಣ ಅಂತ ಹೇಳಿ ಒಂದು ಠಿಕಾನದಲ್ಲಿ ಕುತ್ತ ಮಾತಾಡಿ ಕುತ್ತ ಮಾತಾಡಿ ಇದು ಸಣ್ಣ ಹುಡುಗಿ ವ್ಯಾಪಾರ ಹೋಗಿರ್ತಿಲ್ಲ, ಅದೇ ಕಾರಣದಿಂದ ಅವರು ನಾವು ಕೂಡು ಹೋಗ್ಬೇಕೆಂಬುದು ಅವರಲ್ಲಿ ಬುದ್ಧಿ, ಅವರಲ್ಲಿ ಬುದ್ಧಿ, ಜ್ಞಾನ, ಜ್ಞಾನ, ವಿಚಾರ, ವಿಚಾರ, ಬತ್ತಿನ ಬತ್ವ ಮುಂದೇನಾಯ್ತ ಹಿಂದ್ ಗುರ್ತಾಗಿಲ್ಲ ಹೇಳಕ್ಕೆ ಬೇಕ ಹೇಳುತ್ತೇನೆ. ನಂಬಲಿಲ್ಲ ಇದನ್ನೆಲ್ಲ ಹೊಡೆದು ಹೇಳಿದ್ರೆ ಈಗಿಂದೀಗ ವ್ಯಾಪಾರ ಮಾಡಿಸ್ತಿ. ಹಾಗಾದ್ರೆ ನಿನಗೆ ಯಾವ ಭಾಷೆಯಿಂದ ಹೇಳ್ಬೇಕಮ್ಮ? ಹೀಗಂತಿ ಹೌದಾ ತಂಗಿ? ಯಾಕ ಈಗ ನನಗೆ ಈ ಭಾಷೆನ ತಿಳಿದು ಬಿಟ್ಟತಿ. ಈಗ ಮತ್ತೆ ಯಾವ ಭಾಷೆ ಬೇಕಮ್ಮ? ತಂಗಿ ನನಗೆ ಮುಸಲ್ಮಾನ್ ಭಾಷೆ ಅಂತ ಹೇಳಿದ್ರೆ ಈಗ ಅರ್ಥ ಆಗ್ತದ ಅಮ್ಮ? ಯಾಕ ಮುಸಲ್ಮಾನ್ ಭಾಷೆ ಅಂತ ಹೇಳ ನನಗೆ ಅರ್ಥ ಆಗ್ತದ? ಹೌದಮ್ಮ. ಹಾಗಾದ್ರೆ ಕೇಳಮ್ಮ. ಆಗ್ಲಿಮ್ಮ. ಮುಸಲ್ಮಾನ್ ಮುಸಲ್ಮಾನೆ ಕೂಗಲ್ಲೆ ನಿನ್ನ ಕಲ್ಲ ಏನ ತಕ್ಕಡಿ ತಕ್ಕಡಿ ಏನ ತೂಕಮಾಪ ತೂಕಮಾಪ ಎಲ್ಲ ಕಸರಿಲ್ ನೋಡಮ್ಮ ಇದಲ್ಲ ಮುಂದೆ ಮತ್ತೇನ್ ಮಾಡ್ರಿ ಹಾಲ ಬಂದು ಅಳೆದು ಕೊಡ್ತೀವಿ ಬೆಣ್ಣಿ ತೂಕ ಮಾಡಿ ಕೊಡ್ತೀವಿ ಕೊಡ್ತಾ ಇದ್ರಿ ಮೊಸರು ಕೈ ಸುಟ್ಲಿ ಕೊಡ್ತೀವಿ ಮಜ್ಜಿಗೆ ನಿಮ್ಮಂತ ಬಡ ಬಗ್ಗಿ ಊಟ ಮಾಡ್ಲಿಕ್ಕೆ ಹಾಗೆ ಕೊಡ್ತೀವಿ ನೋಡಮ್ಮ ಅಮ್ಮ ಯಾಕೆ ಇಂಗ್ರೇಜ್ ರಾಣಿ ಸರ್ಕಾರ ಬಂತು ಏನ ಮಾಪಿನ ಮೇಲೆ ಮೋರ್ ಹೊಡೆದ್ರು ನೋಡಮ್ಮ ಹೇಳಿಕಿನಾಗ ಮೋರ್ ಹೊಡೆದ್ ಹೋದವ ಏ ಸುಮ್ಮನೆ ಹೇಳ ತಂಗಿ ಯಾಕಮ್ಮ ಯಾಕಂದ್ರೆ ನೀರ್ ಇತ್ತಿ ಬರೋಬರಿ ಇರ್ಬೇಕು ಇರ್ಬೇಕಮ್ಮ ಪತಿವ್ರತ ಧರ್ಮಕರ ಇರ್ಬೇಕು ಇರ್ಬೇಕು ಆ ಮೋರ್ ಕಿತ್ ಊರ್ ಹೊರಗೋಗಿ ಎಷ್ಟು ನನ್ನಿಲ್ಲ ಅದ್ರ ಧೈರ್ಯ ಐತ್ ನೋಡ ಅಮ್ಮ ಯಾಕೆ ನಿಮ್ಮ ಊರೊಳಗ ಹೈನವನು ಪ್ರೀತಿಗಾದ ಎಷ್ಟು ಮಂದಿ ಇದ್ದಾರೆ ಎಷ್ಟು ಮಂದಿ ಇದ್ದಾರೆ ಅವ್ರ ಪೂರ್ವಶ್ರೇಷ್ಠ ಧೈರ್ಯ ನನ್ನಲ್ಲದ ನೋಡಮ್ಮ ತಂಗಿ ಯಾಕೆ ಈಗ 2 ತಾಸು ವೇಳೆ ಆಯ್ತು ಆಯ್ತಮ್ಮ ನೀನ್ ಸಂಗತಿಲ ಗುದ್ದಾರ್ತನಿ ಇಲ್ಲೋ ಅಂದ್ಮೇಲೆ ಹೌದು ನನ್ನ ಹೊಟ್ಟಿಗೆ ಅಂದ್ರೆ ಕೊಡುದಲ್ಲ ಅಲ್ಲ ನೀ ಏನ್ ಹೇಳತ್ ಮಾತಾಡ್ಲೆ ಈಗ ಯಾಕೆ ತಿಳಿದಿತ್ತ ಅದೇನ ಈಗ 4 ರೂಪಾಯಿ ತಗೋ ಇನ್ನೊಮ್ಮೆ ಬಂದಾಗ ಸರಿ ಪಾಲ ಕೊಡ್ತಾನ ನನ್ನ ಕಾರ್ ಬೇಡಿ ಬೇಡಮ್ಮ ತಂಗಿ ಯಾಕೆ ಈಗ ಕೊಟ್ಟ ಸರಿ ಇರದಕ್ ಕೊಡು ಇನ್ನೊಮ್ಮೆ ಬಂದಾಗ 4 ರೂಪಾಯಿ ಕೊಡು 8 ರೂಪಾಯಿ ಕೊಡು 16 ರೂಪಾಯಿ ಕೊಡು 30 ರೂಪಾಯಿ ಕೊಡು ನನ್ನ ಕಾರ್ ಬೇಡ ಆತನ ಅಮ್ಮ ಯಾಕೆ ಈಗ 4 ರೂಪಾಯಿ ತಗೋ ಇನ್ನೊಮ್ಮೆ ಬಂದಾಗ ಸರಿ ಪಾಲ ಕೊಡ್ತಾನ ಅನ್ನುವಂಗ ಈ ಮಂದಿ ಒಳಗೆ ಯಾರು ಜಮೀನು ಇರ್ತಿ ಬೇಡಮ್ಮ ಏನ್ ಬೇರಿಕೆ ನೀವ ಅಲ್ಲ ಒಂದ್ 3 ಚೇಂಜ್ ಹಿಡ್ದ ಬಂದ ನಾ ವಸ್ತಿ ಹಾಕಿನಿ ಇಲ್ಲ ಹೌದು ಒಬ್ರದ್ದು ಗುರ್ತ ಮಾಡ್ಕೊಳ್ಳಿಲ್ಲ ಬಂದ ಕೂಡಲೇ ಹ್ಯಾ ಗುರ್ತ ಮಾಡ್ಕೊಂಡ್ರೆ ಅಮ್ಮ ಬಂದ ಕೂಡಲೇ ಗುರ್ತ ಮಾಡ್ಕೊಂಡಿವ ತಂಗಿ ಈ ಮಂದಿ ಜಮೀನ್ ನನಗೇನ್ ಬೇಕಾಗಿಲ್ಲ ಮತ್ತೇನಾತ ಸಾಕ್ಷಂತ ನಿಮ್ಗೆ ಗುರುವಿನ ಆಣಿ ಕೊಟ್ಟು ಹೇಳಿದ್ರ ಕೊಟ್ಟು ಹೇಳಿದ್ರ ಸದ್ಯಕ್ಕ ಅಮ್ಮ ನಮ್ ಗುರುವಿನ ಗುರುವಿನ ಆಣಿ ಕೊಡಕ್ ಬೇಕ ಹೌದಮ್ಮ ಏನುತ್ತೆ ಯಾಕೆ ಹೇಳಕ್ ಬೇಕ ಹೌದಮ್ಮ ಹೇಳುತ್ತೇನೆ ಏನ್ ಹೇಳ ನಾನು ಅನ್ನೋಲಿ ಏನಾಯ್ತು ಅವ ಯಾವಾಗ ತುಪ್ಪ ಮ್ಯಾಲೆ ತುಳ್ದಾಡ್ಲಕ್ಕೇನ್ ಹೋಗಿತ್ತಾರ ನೀ ಏನ್ ಅವಾಗ ಅವಾಗ ದಲಾಲ್ ಮಿದಕಿ ಮನ್ಯಾಗ ಕಲಲ್ಲ ಬಾಯಿ ಕೇಳಿ ಅಡ್ಮಿಟೇಷನ್ ಅರ್ಜಿ ಮಾಡಿ ಹುಜುರದಿಂದ ಹುಕ್ಕುಮ್ ತಂದ್ರವಾ ಹೌದು ಇದು ಕೇಳ ತಾಯಿ ಇದ್ ನೋಡ್ ನನ್ ಬಾಯಿ ಅಮ್ಮ ನೀವು ಎಲ್ಲಾರು ಕೂಡಿಕೊಂಡು ಮಂದಿರ್ಕ ಹೋಗ್ನಾರಮ್ಮ ನೋಡ್ರಿಮ್ಮ ಆರತಿ ಆನಂದ